ಇದು ನನಗೆ ಅಂದ್ರೆ ಏನಕ್ಕೆ ಬೇಕು ದುಡ್ಡಿತ್ತು ಎಲ್ಲ ನಾವೇ ಇಟ್ಕೋಬೇಕು, ಏನು ಉಪಯೋಗ ಇದೆ ಇದರಲ್ಲಿ. ಸೊ ಹಂಗಾಗಿ ಆಮೇಲೆ ನಾವು ಹೋಗ್ತೀವಲ್ಲ ಏರಿಯಾಗಳಲ್ಲಿ ಕೆಲಸ ಮಾಡ್ತೀವಲ್ಲ, ಅಲ್ಲಿ ಕಷ್ಟದವ್ರನ್ನ ನೋಡ್ತೀವಲ್ಲ, ಅವಾಗ ಏನಾದ್ರು ಒಂದು ಮಾಡೋಣ. ಈಗ ನನ್ಗೆ ಇನ್ನೊಂದು ಒಬ್ಳೆ ಮಗಳಿರೋದು ನನಗೆ, ಸೊ ಇನ್ನೊಂದು ಮಗು ಇದ್ದಿದ್ರೆ ನಾವು ಒಂದು ಒಂದು ಪ್ರತಿಷ್ಠಿತ ಸ್ಕೂಲ್ಗಳಲ್ಲಿ ಇಂಜಿನಿಯರ್ ಅಂದ್ಮೇಲೆ ಯೂಶ್ವಲಿ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ ಓದಿಸ್ತೀವಿ, ಅದಕ್ಕೆ ಡೊನೇಷನ್ ಕಟ್ತೀವಿ, ಅದಕ್ಕೆ ಫೀಸ್ ಕಟ್ತೀವಿ, ಅದೆಲ್ಲ ನನಗೆ ಸೇವಿಂಗ್ಸ್ ಇದೆ. ಸೊ ನನ್ನ ಹಸ್ಬೆಂಡ್ ಕೂಡ ಪ್ರಿನ್ಸಿಪಲ್ ಇದ್ದಾರೆ ಕಾಲೇಜಲ್ಲಿ. ಸೊ ನಮ್ಮ ಇದು ಸಾಕು ಸರ್ ಓದಕ್ಕೆ, ಇನ್ನೊಂದು ಮಗು ಓದಿಸೋಷ್ಟು ನಮ್ಮ ಸರ್ವಿಸ್ ಮುಗಿಯೋವರೆಗೆ ಇನ್ನೊಂದು ಮಗುಗೆ ಎಜುಕೇಶನ್ ಕೊಡಿಸೋ ಅಷ್ಟು ಅಥವಾ ಇನ್ನೊಬ್ಬರಿಗೆ ಒಂದು ಸಣ್ಣ ಸಹಾಯ ಮಾಡೋಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಈ ಬಂದಿದ್ದು ಇದು ಅಂದ್ರೆ ನಾವು ಬಡತನನೂ ನೋಡಿದೀವಿ, ಶ್ರೀಮಂತಿಕೆನೂ ನೋಡಿದೀವಿ. ನಾನು ಆಕ್ಚುಲಿ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೆ, ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ದೆ ಇಂಜಿನಿಯರ್ ಆಗಕ್ಕೂ ಮುಂಚೆನೇ. ಸೊ ಈಗ ಅದೆಲ್ಲ ಹೋಗಿದೆ, ಈಗ ನೋಡೋರಿಗೆ ನಾನೊಂಥರ ಈ ಕಾರಲ್ಲಿ ಓಡಾಡೋದೆಲ್ಲ ಇವು ಸಖತ್ ನೆಮ್ಮದಿ ಆಗಿದ್ದಾಳೆ. ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್, ಇಂಜಿನಿಯರ್ ಆಗಕ್ಕೂ ಮುಂಚೆ ನನ್ನ ನೆಮ್ಮದಿ ಆಗಿದ್ದೆ, ಇವಾಗ ಮೈಂಡ್ ತುಂಬಾ ಕರಪ್ಟ್ ಆಗಿಬಿಟ್ಟಿದೆ ಸರ್, ಮಾನಸಿಕ ನೆಮ್ಮದಿನ ಕಳ್ಕೊಂಡಿದೀವಿ ಸರ್ ನಾವು. ಮಲೆನಾಡಿನ ಕುಗ್ರಾಮದಲ್ಲಿ ಹುಟ್ಟಿದಂತಹ KR ಕವಿತಾ ಅವರು ಈಗ ಆಲೂರಿನ ಪಟ್ಟಣ ಪಂಚಾಯಿತಿಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡುವಂಥದ್ದು, ದಿವ್ಯಾಂಗರಿಗೆ ನೆರವಾಗ್ತಕ್ಕಂಥದ್ದು, ಯಾರಿಗೆ ಬಡತನದಿಂದಾಗಿ ಶಿಕ್ಷಣ ವಂಚಿತರಾಗ್ತಾ ಇದ್ದಾರೋ ಅಂಥವ್ರಿಗೆ ನೆರವನ್ನ ಮಾಡ್ತಕ್ಕಂಥದ್ದು, ಹೀಗೆ ತುಂಬಾ ಮಕ್ಕಳನ್ನು ಕೂಡ ಓದಿಸಿದ್ದಾರೆ. ಅದರಲ್ಲಿ ಕೆಲವರು ಡಾಕ್ಟರ್ ಆಗಿದ್ದಾರೆ, ಕೆಲವರು MA ಪದವೀಧರರಾಗಿದ್ದಾರೆ, ಇನ್ನು ಕೆಲವರು ಡಿಪ್ಲೊಮಾ ಹೋಲ್ಡರ್ಸ್ ಆಗಿದ್ದಾರೆ. ಯಾರ್ಯಾರಿಗೆಲ್ಲ ನೆರವನ್ನ ಮಾಡಿದ್ರು, ಹೇಗೆ ನೆರವನ್ನ ನೀಡಿದ್ರು, ಇದರ ಈ ನೆರವಿನಿಂದಾಗಿ ಹೇಗೆಲ್ಲ ಅನುಕೂಲಗಳನ್ನ ಅಶಕ್ತರು ಮಾಡಿಕೊಂಡ್ರು ಅನ್ನುವಂತಹ ಮಾತುಕತೆ ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಅವರು ಹಂಚಿಕೊಳ್ತಾರೆ. ಇವತ್ತು ಅವರ ಹುಟ್ಟು ಬೆಳವಣಿಗೆ ಮತ್ತೆ ಅವರ ವೃತ್ತಿ ಸಂಬಂಧಿ ವಿಚಾರಗಳು ಮತ್ತೆ ಅವರ ಕೆಲವು ಹವ್ಯಾಸಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ರಿ, ನಿಮ್ಮ ಜೀವನದ ಅನುಭವ ಅನ್ನುವಂಥದ್ದು ಹೇಗಿತ್ತು ಅನ್ನುವಂಥದ್ದನ್ನ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆಲೂರಿನ ಪಟ್ಟಣ ಪಂಚಾಯಿತಿಯ ಕಿರಿಯ ಅಭಿಯಂತರರಾದ KR ಕವಿತಾ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದುವರೆಗೆ ಆಕಾಶ ದೀಪ, ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ FM. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ರೈತರ ಆದಾಯ ದ್ವಿಗುಣವಾಗುವಲ್ಲಿ ತೋಟಗಾರಿಕೆ ಬೆಳೆಗಳ ಮಹತ್ವ, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಡಾ HR ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ಮುಂಜಾಗೃತಾ ಕ್ರಮಗಳು: ಏರ್ ಕೂಲರ್, ಹೂವಿನ ಕುಂಡ, ಫೈರ್ ಬಕೆಟ್ ಇತ್ಯಾದಿಗಳ ನೀರನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತು ಭರ್ತಿ ಮಾಡಿ. ಹಗಲಿನಲ್ಲಿ ನಿದ್ರೆ ಮಾಡುವ ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಹಾಗೂ ಸೊಳ್ಳೆ ಪರದೆಯನ್ನು ತಪ್ಪದೆ ಬಳಸಿ. ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್.

ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ, ರೈತರ ಆದಾಯ ದ್ವಿಗುಣದಲ್ಲಿ ತೋಟಗಾರಿಕೆ ಬೆಳೆಗಳ ಮಹತ್ವ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಕೂಡ ಕರೆಯನ್ನು ಮಾಡಿ ರೈತರ ಆದಾಯಕ್ಕೆ ಆದಾಯವನ್ನು ದ್ವಿಗುಣ ಮಾಡುವ ನಿಟ್ಟಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ನಾವು ಬಳಕೆಯನ್ನು ಮಾಡಿಕೊಳ್ಳಬಹುದು, ಏನೆಲ್ಲ ಮಹತ್ವ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಬಹುದು. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೆ ಮತ್ತು ಕೇಳುಗ ರೈತರಿಗೆಲ್ಲರಿಗೂ ನಮಸ್ಕಾರ. ಕೇಳುಗರು, ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 246-289, ಮತ್ತೊಂದು ಸಂಖ್ಯೆ 245-258, ಎಚ್ಡಿ ಕೋಡ್ ಸಂಖ್ಯೆ 08172. ರೈತರ ಆದಾಯವನ್ನ ದ್ವಿಗುಣವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳ ಆಶಯ. ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರವು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದೆ. ಈ ನಿಟ್ಟಿನಲ್ಲಿ ಈ ತೋಟಗಾರಿಕೆ ಬೆಳೆಗಳ ಮಹತ್ವ ಏನು? ಸರಿಗ ನಮ್ಮ ಪ್ರಧಾನಮಂತ್ರಿಗಳ ಆಶಯ ಏನಂತ ಹೇಳಿದ್ರೆ 2022 ಕೊನೆಯೊಳಗೆ ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅಂತ ಅವರ ಆಶಯ. ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕಂತ ಹೇಳಿದರೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ರೂಪಿಸಿ ಅನುಷ್ಠಾನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಬೇರೆ ಬೇರೆ ಇಲಾಖೆಗಳ ಸಹಯೋಗದೊಂದಿಗೆ ಸಾಕಷ್ಟು ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದಂಥ ಪ್ರಮುಖ ಅಂಶ ಏನಂತ ಹೇಳಿದರೆ, ನಾವು ಆದಾಯವನ್ನು ದ್ವಿಗುಣ ಮಾಡಬೇಕಂತ ಹೇಳಿದರೆ ನಮ್ಮಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ದ್ವಿಗುಣ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ನಮಗೆಲ್ಲ ಗೊತ್ತಿರಬಹುದು, ಮಣ್ಣು, ಭೂಮಿ, ಮಣ್ಣು, ನೀರು, ಗಾಳಿ, ಬೆಳಕು, ಇವುಗಳನ್ನ ನಾವು ದ್ವಿಗುಣ ಮಾಡ್ಲಿಕ್ಕೆ ಆಗೋದಿಲ್ಲ. ಇರೋ ನೈಸರ್ಗಿಕ ಸಂಪನ್ಮೂಲಗಳನ್ನೇ ಬಳಕೆ ಮಾಡಿಕೊಂಡು ನಾವು ನಮ್ಮ ಆದಾಯವನ್ನು ನಾವು ದ್ವಿಗುಣ ಮಾಡಿಕೊಳ್ಬೇಕು. ಅದು ಹೇಗೆ ಅಂತ ಹೇಳಿದ್ರೆ ಆಗ ಬರ್ತದೆ ತೋಟಗಾರಿಕಾ ಬೆಳೆಗಳ ಮಹತ್ವ. ಏನು ತೋಟಗಾರಿಕಾ ಬೆಳೆಗಳ ಮಹತ್ವ ಅಂತ ಹೇಳಿದ್ರೆ, ತೋಟಗಾರಿಕಾ ಬೆಳೆಗಳು ಬಹಳ ವೈವಿಧ್ಯತೆ ಹೊಂದಿರುವಂತಹ ಬೆಳೆಗಳು. ತೋಟಗಾರಿಕಾ ಬೆಳೆಗಳನ್ನ ನೀವು ಕಾಡು ಭೂಮಿಯಿಂದ ಹಿಡಿದು ಒಣಭೂಮಿಯವರೆಗೆ ಎಷ್ಟು ವೈವಿಧ್ಯತೆ ಇದೆಯೋ ನಮ್ಮ ಪರಿಸರದಲ್ಲಿ, ನೈಸರ್ಗಿಕದಲ್ಲಿ ಎಷ್ಟು ವೈವಿಧ್ಯತೆಗಳಿದೆಯೋ ಅಷ್ಟು ವೈವಿಧ್ಯತೆಗಳಲ್ಲೂ ನಾವು ತೋಟಗಾರಿಕಾ ಬೆಳೆಗಳನ್ನ ಬೆಳಿಬಹುದು. ಮತ್ತೆ ತೋಟಗಾರಿಕಾ ಬೆಳೆಗಳು ಪ್ರಮುಖವಾಗಿ ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಮತ್ತೆ ಈ ನಮ್ದು ಸುಗಂಧ ದ್ರವ್ಯ, ಮತ್ತೆ ಮೆಡಿಸಿನಲ್ ಬೆಳೆಗಳು. ಇಷ್ಟು ಬೆಳೆಗಳು ಸಹ ನಮ್ಮ ತೋಟಗಾರಿಕಾ ಬೆಳೆಗಳ ವ್ಯಾಪ್ತಿಗೆ ಬರ್ತದೆ. ಅದರಲ್ಲಿ ನಮ್ಮ ರೈತ ಬಾಂಧವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ 5 ವಿಧಗಳನ್ನ ನಾವು ಕಾಣ್ತೇವೆ. ಮೊದಲನೇದಾಗಿ ತರಕಾರಿ ಬೆಳೆಗಳು. ಈಗ ತರಕಾರಿ ಬೆಳೆಗಳು ನಮ್ಗೆಲ್ಲ ಗೊತ್ತು ಎಷ್ಟು ತರಹದ ತರಕಾರಿ ಬೆಳೆಗಳಿದೆ ಅಂತ. ಅಷ್ಟು ತರಹದ ತರಕಾರಿ ಬೆಳೆಗಳು ನಮ್ಮ ತೋಟಗಾರಿಕಾ ಬೆಳೆಗಳ ವ್ಯಾಪ್ತಿಗೆ ಬರ್ತದೆ. ನಂತರ ಹಣ್ಣಿನ ಬೆಳೆಗಳು. ಸೊ ಹಣ್ಣಿನ ಬೆಳೆಗಳು ಸಹ ನಮ್ಮ ತೋಟಗಾರಿಕಾ ಬೆಳೆಗಳ ವ್ಯಾಪ್ತಿಗೆ ಬರ್ತದೆ. ಹಣ್ಣಿನ ಬೆಳೆಗಳು ಅಂತ ಎಲ್ಲಾ ರೀತಿಯ ಹಣ್ಣುಗಳು, ಯಾವುದು ರೀತಿಯ ಹಣ್ಣುಗಳನ್ನು ನೀವು ತೆಗೆದುಕೊಂಡು ಎಲ್ಲಾ ರೀತಿಯ ಹಣ್ಣುಗಳು. ನೆಕ್ಸ್ಟ್ ಬರುವಂತದ್ದು ಪ್ಲಾಂಟೇಷನ್ ಬೆಳೆಗಳು. ಪ್ಲಾಂಟೇಷನ್ ಅಂತ ಹೇಳಿದ್ರೆ ದೀರ್ಘಾವಧಿಯ ವಾಣಿಜ್ಯ ಬೆಳೆಗಳು, ಈಗ ತೆಂಗು, ಅಡಿಕೆ, ಈ ರೀತಿ ದೀರ್ಘಾವಧಿಯ ವಾಣಿಜ್ಯ ಬೆಳೆಗಳು ಪ್ಲಾಂಟೇಷನ್ ಬೆಳೆಗಳು, ಕಾಫಿ, ರಬ್ಬರ್, ಟೀ ಇವೆಲ್ಲ. ನಂತರ ಹೂವು ಬೆಳೆಗಳು, ಎಲ್ಲಾ ರೀತಿಯ ಹೂವು ಬೆಳೆಗಳು, ಇವು ಸಹ ತೋಟಗಾರಿಕಾ ಬೆಳೆಗಳ ವ್ಯಾಪ್ತಿಗೆ ಬರ್ತದೆ. ನಂತರ ಮೆಡಿಸಿನಲ್ ಮತ್ತೆ ಆರೋಮ್ಯಾಟಿಕ್ ಬೆಳೆಗಳು, ಸುಗಂಧ ದ್ರವ್ಯ ಬೆಳೆಗಳು. ಸೊ ಇಷ್ಟು ಬೆಳೆಗಳು, 5 ರೀತಿಯ ಬೆಳೆಗಳನ್ನು ನಾವು ತೋಟಗಾರಿಕಾ ಬೆಳೆಗಳ ವ್ಯಾಪ್ತಿಗೆ ತರ್ತೀವಿ. ಯಾವುದೇ ರೀತಿಯ ವಾಣಿಜ್ಯ, ದೀರ್ಘಾವಧಿ ವಾಣಿಜ್ಯ ಬೆಳೆಗಳನ್ನು ನೀವು ತೆಗೆದುಕೊಂಡ್ರೆ ಅವು ತೋಟಗಾರಿಕಾ ಬೆಳೆಗಳಾಗಿದೆ. ಮತ್ತೆ ತೋಟಗಾರಿಕಾ ಬೆಳೆಗಳ ವಿಶೇಷತೆ ಏನಂತ ಹೇಳಿದ್ರೆ, ತೋಟಗಾರಿಕಾ ಬೆಳೆಗಳು ವಾಣಿಜ್ಯೋತ್ಮಕವಾಗಿ, ಆಹಾರೋತ್ಮಕವಾಗಿ ನಾವು ಬೆಳೆಯೋದ್ರಿಂದ ಅವುಗಳ ಮಹತ್ವ ಪ್ರತಿ ವರ್ಷದಿಂದ ವರ್ಷಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಪ್ರಮುಖವಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಆರೋಗ್ಯಕ್ಕೂ ಸಹ ತೋಟಗಾರಿಕಾ ಬೆಳೆಗಳು ಬಹಳ ಒಂದು ಸಂಬಂಧವನ್ನು ಹೊಂದಿದೆ. ಆಹಾರಕ್ಕೆ ಎಷ್ಟು ರೀತಿಯ ವಿಟಮಿನ್ಸ್ಗಳು ಬೇಕು, ವೈಟಮಿನ್ಸ್ಗಳಾಗ್ಬೋದು ಅಥವಾ ಬೇರೆ ಬೇರೆ ರೀತಿಯ ಪ್ರೋಟೀನ್ಸ್ಗಳಾಗ್ಬೋದು, ಅವುಗಳನ್ನ ನಾವು ನಮ್ಮ ಆಹಾರದಲ್ಲಿ ಪ್ರತಿನಿತ್ಯ ತೆಗೆದುಕೊಂಡಾಗ ನಮ್ಮ ಆರೋಗ್ಯದಲ್ಲೂ ವೃದ್ಧಿಯನ್ನು ನಾವು ಕಾಣ್ತೇವೆ. ಸುರಿತೆಗೆ ತೋಟಗಾರಿಕಾ ಬೆಳೆಗಳ ಮಹತ್ವ ಬಹಳ ಜಾಸ್ತಿ ಇದೆ, ಮತ್ತೆ ವೈವಿಧ್ಯತೆ ಜಾಸ್ತಿ ಇದೆ. ಉದಾಹರಣೆಗೆ ನಮ್ಮ ಏಕೆ ಮಹತ್ವ ಅಂತ ಹೇಳಿದ್ರೆ, ಈಗ ಪ್ರಧಾನಮಂತ್ರಿಯವರು ನಮ್ಗೆಲ್ಲ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ರೈತರ ಆದಾಯವನ್ನು ದ್ವಿಗುಣ ಮಾಡ್ಬೇಕು ಅಂತ ಹೇಳಿ. ರೈತರ ಆದಾಯವನ್ನು ದ್ವಿಗುಣ ಮಾಡ್ಬೇಕು ಅಂತ ನಾವೆಲ್ಲ ಇಲಾಖೆಯವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಿದ್ದೇವೆ, ಮತ್ತೆ ಯೋಜನೆಗಳನ್ನ, ಹೊಸ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ಜಿಲ್ಲೆಗೆ ಪ್ರಮುಖವಾಗಿ ತೆಗೆದುಕೊಂಡ್ರೆ, ನಮ್ಮ ಜಿಲ್ಲೆಯಲ್ಲಿ ಹೇಗೆ ನಾವು ಆದಾಯವನ್ನು ದ್ವಿಗುಣ ಮಾಡಬಹುದು ರೈತರ ಆದಾಯವನ್ನ? ಉದಾಹರಣೆಗೆ ನಮ್ಮಲ್ಲಿ ನಾವು ಚನ್ನರಾಯಪಟ್ಟಣ ತಾಲೂಕು, ಅರಸೀಕೆರೆ ತಾಲೂಕು, ಹಾಸನ ತಾಲೂಕು, ಒಳನರಿಪುರ ತಾಲೂಕು, ಅರಕಲಗೂಡು ತಾಲೂಕಲ್ಲಿ ಮುಖ್ಯವಾಗಿ ನಾವು ತೆಂಗು ಬೆಳೆಯನ್ನ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ ರೈತರುಗಳು. ತೆಂಗು ಬೆಳೆಯನ್ನ ಹಿಂದಿನಿಂದ ನಾವು ಟ್ರೆಡಿಷನಲ್ ಆಗಿ ಒಂದು ಎಕರೆಗೆ 40-50 ಗಿಡ, ಹಿಂದೆ ನಾವು 30-30 ಹಾಕಿ 40 ಗಿಡ ಮಾಡ್ತಾ ಇದ್ರು. ಇವಾಗ ಸ್ವಲ್ಪ 26-27 ಹಾಕಿ ಒಂದು 50 ಗಿಡವನ್ನು, ಎಕರೆಗೆ ಗರಿಷ್ಠ 50 ಗಿಡ, ಕನಿಷ್ಠ 40 ಗಿಡವನ್ನು ಹಾಕ್ಬೋದು ನಾವು ತೋಟಗಾರಿಕಾ ತೆಂಗು ಬೆಳೆ. ಸೊ ಈಗ ಏನಾಗ್ತದೆ ಇಲ್ಲಿ, ತೆಂಗು ಬೆಳೆ ನಾವು ಈಗ ಸುಮಾರು ಜನ ನಮ್ಮ ಅಣ್ಣತಮ್ಮದಿರು ರೈತರು ಸ್ನೇಹಿತರು ಕೇವಲ ತೆಂಗನ್ನೇ ಏಕ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಅವರು ಬೇರೆ ಬೆಳೆಯನ್ನ ಅದರ ಮಧ್ಯದಲ್ಲಿ ಬೆಳೀಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅವರು. ಸೊ ಬೇರೆ ಬೇರೆ ಕಾರಣಗಳಿರ್ಬೋದು, ನೀರಿನ ಕಾರಣ ಇನ್ನೊಂದು ಕಾರಣ ಇರ್ಬೋದು, ಆದ್ರೂ ಸಹ ಇರೋ ನೀರನ್ನ ಉಪಯೋಗ ಮಾಡಿಕೊಂಡು ಇರೋ ಸಂಪನ್ಮೂಲ ಉಪಯೋಗ ಮಾಡಿಕೊಂಡು ನಾವು ಅದರ ಮಧ್ಯದಲ್ಲಿ ಕನಿಷ್ಠ 3-4 ಬೆಳೆಗಳನ್ನ ಬೆಳಿಬಹುದು. ಉದಾಹರಣೆಗೆ ನಾವು ಈಗ ಅಂತರ್ ಬೆಳೆಗಳು ಅಂತ ಹೇಳ್ತೀವಿ, ಮತ್ತೆ ಬಹುಮಹಡಿ ಬೆಳೆಗಳು, ಮಲ್ಟಿ ಸ್ಟೋರಿ ಕ್ರಾಪಿಂಗ್ ಸಿಸ್ಟಮ್. ಸೊ ಇಂಟರ್ ಕ್ರಾಪಿಂಗ್ ಸಿಸ್ಟಮ್, ಮಲ್ಟಿ ಸ್ಟೋರಿ ಕ್ರಾಪಿಂಗ್ ಸಿಸ್ಟಮ್, ಈ ರೀತಿಯಾಗಿ ಆ ತೋಟದೊಳಗೆ ನಾವು ಬೆಳೆ ವೈವಿಧ್ಯತೆಯನ್ನು ಮಾಡಬಹುದು. ಉದಾಹರಣೆಗೆ ಏನ್ ಮಾಡಬಹುದು, ನಾವು ಒಂದು ತರಕಾರಿ ಬೆಳೆಯನ್ನ ಬೆಳಿಬಹುದು ಅಲ್ಪಾವಧಿ ಬೆಳೆಯಾಗಿ, ನೆಕ್ಸ್ಟ್ ಅದ್ರದ ಇನ್ನೊಂದು ಮುಖ್ಯ ಬೆಳೆಯಾಗಿ ಅದ್ರ ಮಧ್ಯೆ ಕೋಕೋ ಬೆಳೆಯನ್ನೇ ಬೆಳಿಬೋದು. ಕೋಕೋ ಗೊತ್ತು ತಮಗೆ, ಕೋಕೋ ಬೆಳೆಯನ್ನೇ ಬೆಳಿಬಹುದು, ಅದು ವಾಣಿಜ್ಯವಾಗಿ ಬಹಳ ಮುಖ್ಯವಾದಂತ ಬೆಳೆ. ಮತ್ತೆ ಅದು ಮಧ್ಯದಲ್ಲಿ ಇನ್ನು ಕೆಲವೊಂದು ಸ್ಪೈಸಸ್ ಬೆಳೆಗಳನ್ನ ಬೆಳಿಬಹುದು, ಉದಾಹರಣೆಗೆ ಲವಂಗ, ಚಕ್ಕೆ, ಏಲಕ್ಕಿ, ಈ ರೀತಿ ಬೆಳೆಗಳನ್ನ, ಜಾಯಿಕಾಯಿ, ಈ ರೀತಿ ಬೆಳೆಗಳನ್ನ ಬೆಳಿಬಹುದು. ನಂತರ ತೆಂಗಿನ ಮರಕ್ಕೆ ಹಬ್ಬುವಂತ ಕಾಳು ಮೆಣಸು ಬೆಳೆಯನ್ನೇ ಬೆಳಿಬಹುದು. ಸೊ ಈ ರೀತಿಯಾಗಿ ಒಂದು ತರಕಾರಿ ಬೆಳೆ ಆಯ್ತು, ಒಂದು ಕೋಕೋ ಬೆಳೆ ಆಯ್ತು, ಒಂದು ಸಾಂಬಾರ ಪದಾರ್ಥ ಬೆಳೆ ಆಯ್ತು, ಮತ್ತೆ ಒಂದು ಇನ್ನೊಂದು ನಮ್ದು ಕಾಳು ಮೆಣಸು ಬೆಳೆ ಆಯ್ತು. ಎಷ್ಟು ಬೆಳೆ ಆಯ್ತು, ಒಂದು ತೋಟದೊಳಗೆ 5 ಬೆಳೆ ಆಯ್ತು. ಮತ್ತೆ ತೋಟದ ಸುತ್ತ ನಾವು ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಈ ರೀತಿಯಾಗಿ ಒಂದು ತೋಟದಲ್ಲಿ ಇರೋ ಭೂಮಿನಲ್ಲೇ ನಾವು 4-5 ಬೆಳೆಗಳನ್ನ ಬೆಳೆದ್ರೆ ನಮ್ಗೆ ಆದಾಯ ಏನ್ ಬರ್ತದೆ ದ್ವಿಗುಣ ಆಗ್ತದೆ. ಸೊ ಇಷ್ಟು ವೈವಿಧ್ಯತೆಯನ್ನು ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಕಾಣಬಹುದು. ಒಂದು ಬೆಳೆ ಒಳಗನೆ ಇಷ್ಟು ಬೆಳೆಗಳನ್ನ ಬೆಳಲಿಕ್ಕೆ ಅನುಕೂಲ ಆಗ್ತದೆ. ಅಷ್ಟು ಬೆಳೆಯನ್ನು ಬೆಳೆದು ನಾವು ನಮ್ಮ ಸಂಪನ್ಮೂಲಗಳೊಳಗೆ ಇರೋ ಸಂಪನ್ಮೂಲಗಳೊಳಗೆ ಇಷ್ಟು ಬೆಳೆಗಳನ್ನ ಬೆಳೆದು ಆದಾಯವನ್ನು ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ನಮ್ಮ ಸಂಪನ್ಮೂಲಗಳನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡಾಗ ಆಗ್ತದೆ. ಸೊ ನಮ್ಮ ಭೂಮಿಯನ್ನ, ಯಾಕಂತ ಹೇಳಿದ್ರೆ ಈಗ ನಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ಭೂಮಿ ಪ್ರತಿ ವರ್ಷ ತುಂಡಾಗಿ ಹೋಗ್ತಾ ಇದೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ. ಸೊ ನಮ್ಗೆ ಇವತ್ತು 2 ಎಕರೆ ಇದ್ರೆ ನನಗೆ 2 ಜನ ಮಕ್ಕಳಿದ್ರೆ ಅವ್ರಿಗೆ 1 ಎಕರೆ ಆಗ್ತದೆ, ಅವ್ರಿಗೆ 2 ಜನ ಮಕ್ಕಳಾದ್ರೆ ಅದು 1/2 ಎಕರೆ ಆಗ್ತದೆ. ಅಂದ್ರೆ ಹಿಡುವಳಿ ಪ್ರತಿ ಸಲ ಕಡಿಮೆ ಆಗ್ತಾ ಬರ್ತಾ ಇದೆ ಅದು. ಸೊ ಅದನ್ನ ಗಮನದಲ್ಲಿಟ್ಕೊಂಡು ಇರೋ ಭೂಮಿ ಒಳಗೆ ನಾವು ಹೇಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಅನ್ನೋದನ್ನು ಯೋಚನೆ ಮಾಡಿ ಬೆಳೆದ್ರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ ಅನುಕೂಲ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಈಗ ತಾವು ಹೇಳಿದ್ರಿ, ಈ ತೆಂಗಿನ ತೋಟದಲ್ಲಿ ತರಕಾರಿ ಬೆಳೆಗಳನ್ನ ಬೆಳಕಬಹುದು, ಕೋಕೋವನ್ನ ಬೆಳಿಬಹುದು, ಕಾಳುಮೆಣಸನ್ನು ಬೆಳಿಬಹುದು, ಸಾಂಬಾರ್ ಪದಾರ್ಥಗಳನ್ನು ಬೆಳಿಬಹುದು ಅಂತ ಹೇಳಿ, ಈ ಬೆಳೆಗಳನ್ನ ಮಾಡಲಿಕ್ಕೆ ತಮ್ಮ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ರೈತರಿಗೆ ಏನಾದರೂ ಸಲಹೆ ಸಹಕಾರ ನೆರವು ಸಿಗುತ್ತಾ? ಹೌದು, ನಾವು ರೈತರಿಗೆ ನಮ್ಮ ಇಲಾಖೆ ವತಿಯಿಂದ ಸರ್ಕಾರದಿಂದ ನೀಡುವ ಸಬ್ಸಿಡಿ ನೀಡೋದ್ರ ಜೊತೆಗೆ ತಾಂತ್ರಿಕ ಸಲಹೆಯನ್ನು ಸಹ ನಾವು ಕೊಡ್ತೇವೆ. ಈಗ ನಮ್ಮಲ್ಲಿರೋ ನಾವೆಲ್ಲ ಅಧಿಕಾರಿಗಳು ತಾಂತ್ರಿಕ ಅಧಿಕಾರಿಗಳು, ನಾವು ಬೇಸಿಕ್ ಆಗಿ ನಾವೆಲ್ಲ ತಾಂತ್ರಿಕ ಅಧಿಕಾರಿಗಳು, ನಾವು ಅದೇ ವಿಜ್ಞಾನವನ್ನ ಓದಿ ಬಂದಿರುವಂತವ್ರು, ಅದೇ ವಿಜ್ಞಾನದಲ್ಲಿ ಡಿಗ್ರಿ ತಗೊಂಡಿರುವಂತವ್ರು, ಅದೇ ವಿಜ್ಞಾನದಲ್ಲಿ ಮಾಸ್ಟರ್ ಡಿಗ್ರಿ ತೆಗೆದುಕೊಂಡಿರುವಂತವ್ರು, ನಾವು ಅದಕ್ಕೆ ಸಂಬಂಧಪಟ್ಟ ತಾಂತ್ರಿಕ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಕಾಳುಮೆಣಸು ಬೆಳಿಲಿಕ್ಕೆ ಸಹಾಯಧನ ಕೊಡಿಸ್ತೇವೆ, ಮತ್ತೆ ಕೋಕೋ ಬೆಳಿಲಿಕ್ಕೆ ಸಹಾಯಧನವನ್ನು ಕೊಡಿಸ್ತೇವೆ, ತರಕಾರಿ ಬೆಳಿಲಿಕ್ಕೆ ಸಹಾಯಧನ ಅವಶ್ಯಕತೆ ಇದೆ, ಮತ್ತೆ ಅದಕ್ಕೆಲ್ಲ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ, ಎಲ್ಲ ಬೆಳೆಗಳನ್ನ ಬೆಳೆದರೆ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ, ಮತ್ತೆ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ, ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೂ ಸಹ ನಮ್ಮಲ್ಲಿ ಅವಕಾಶ ಇದೆ. ಸೊ ಅದನ್ನ ಪ್ರಯೋಜನ ರೈತರು ಪಡ್ಕೊಳ್ಬಹುದು. ಸೊ ಇಷ್ಟು ನಮ್ದು ಒಂದು ನಿಮ್ಗೆ ಒಂದು ಉದಾಹರಣೆ, ನಾವು ತೆಂಗಿನ ಬೆಳೆಗಳಿಗೆ ಮಾಡುವಂತ ಒಂದು ಉದಾಹರಣೆಯನ್ನು ಕೊಟ್ಟೆ ನಿಮ್ಗೆ. ಅದೇ ರೀತಿ ಮುಂದುವರೆದ್ರೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೆ ಹೋಗ್ತೀವಿ. ಈ ಉದಾಹರಣೆಗೆ ನಮ್ಮ ತೋಟಗಾರಿಕಾ ಬೆಳೆಗಳನ್ನ ನಾವು ಮಲೆನಾಡು ಪ್ರದೇಶದಲ್ಲಿ ಬೆಳಿಬಹುದು, ಅರೆ ಮಲೆನಾಡು ಪ್ರದೇಶದಲ್ಲಿ ಬೆಳಿಬಹುದು, ಬಯಲು ಸೀಮೆ ಪ್ರದೇಶದಲ್ಲಿ ಬೆಳಿಬಹುದು, ಮತ್ತೆ ಒಣ ಭೂಮಿ ಪ್ರದೇಶದಲ್ಲೂ ಸಹ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬಹುದು. ಈ ಉದಾಹರಣೆಗೆ ನಾನು ಗೇರು ಗಿಡ. ಸೊ ಗೇರು ಗಿಡ ಏನಂತ ಹೇಳಿದ್ರೆ, ನಮ್ಗೆ ಗೇರು ಗಿಡದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೇರುಗೆ ಸಾಕಷ್ಟು ಬೇಡಿಕೆ ಇದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟು ಗೇರು ಕಾರ್ಖಾನೆಗಳಿದೆಯೋ, ಎಷ್ಟು ಗೇರು ಸಂಸ್ಕರಣಾ ಘಟಕಗಳಿದೆಯೋ, ಅವಕ್ಕೆ ಬೇಕಾದಂತಹ ರಾ ಮೆಟೀರಿಯಲ್ ಏನ್ ಬೇಕಲ್ಲ, ಅದಕ್ಕೆ ಬೇಸಿಕ್ ಮೆಟೀರಿಯಲ್, ಕಚ್ಚಾ ವಸ್ತುಗಳೇನ್ ಬೇಕು, ಗೇರು ಹಣ್ಣು, ಗೇರು ಬೀಜ, ಅದನ್ನ ನಾವೀಗ ಆಫ್ರಿಕನ್ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೇವೆ. ಸುಮಾರು ನನಗೆ ನಮ್ಮ ದೇಶಕ್ಕೆ 100 ಕೆಜಿ ಅಂದ್ರೆ, ನಮಗೆ ಉದಾಹರಣೆ ಕೊಡೋದು, 100 ಕೆಜಿ ನಮಗೆ ಬೇಕಾಗಿದ್ರೆ ಗರಿಷ್ಠ 70 ಕೆಜಿಯಷ್ಟು ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಈಗ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತಿರೋದು ಕೇವಲ 30% ಮಾತ್ರ. ಸೊ ನಮ್ಗಿನ್ನು 70% ಮಾಡುವಂತ ಅವಶ್ಯಕತೆ ಇದೆ, ಅವಕಾಶ ಇದೆ, ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಗೇರನ್ನ ಹೆಚ್ಚಿಗೆ ಪ್ರಯತ್ನ ಅದನ್ನ ಪ್ರಮೋಟ್ ಮಾಡೋದಕ್ಕೆ ರೈತರ ಮಧ್ಯೆ ಅವರಿಗೆ ಮಾಹಿತಿ ಕೊಡ್ಲಿಕ್ಕೆ ಪ್ರಮೋಟ್ ಮಾಡಲಿಕ್ಕೆ ಜೊತೆಗೆ ಅವರಿಗೆ ಸಹಾಯನ ನೀಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ ನಾವು. ಸೊ ಈ ಗೇರು ಗಿಡದ ಮಹತ್ವ ತಮಗೆ ಈಗ ಹೇಳಿದೆ ನಾನು. ಎಕ್ಸ್ಪೋರ್ಟ್ ಇಷ್ಟ ಅದು ಮಾರುಕಟ್ಟೆ, ನಮ್ಮಲ್ಲಿ ಎಷ್ಟು ಜನ ಗೇರು ಬೆಳೆಯನ್ನ ಬೆಳೀತಾರೋ ಅಷ್ಟು ಕಾಯಿಗಳನ್ನ ಅಥವಾ ಅಷ್ಟು ಬೀಜಗಳನ್ನ ತೆಗೆದುಕೊಳ್ಳಲಿಕ್ಕೆ ಆ ಗೇರು ಸಂಸ್ಕರಣದಾರ ರೆಡಿ ಇದಾರೆ ಇವತ್ತು. ಸೊ ನಾವು ಅಷ್ಟು ಬೆಳಿಬಹುದು. ಇದೊಂದು ಪ್ರಮುಖ ತೋಟಗಾರಿಕಾ ಬೆಳೆ. ಸೊ ಅದನ್ನು ನಾವೀಗ ನೋಡಿದ್ರೆ ನಮ್ಮ ಒಣಭೂಮಿ ಅರಸೀಕೆರೆ ತಾಲೂಕು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ತೆಂಗು 3-4 ವರ್ಷದಿಂದ ಮಳೆ ಇಲ್ಲದಲ್ಲೇ ಸಾಕಷ್ಟು ಒಣಗ್ತಾ ಇತ್ತು. 2016-17 ಸಾಲಿನಲ್ಲಿ ಒಣಗ್ತಾ ಇತ್ತು. ಅವಾಗ ನಾವು ಗೇರು ಬೆಳೆನಲ್ಲಿ ಪ್ರಮೋಟ್ ಮಾಡೋದು, ಅದಕ್ಕೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ನಮ್ಮ ಇಲಾಖೆ ಯೋಜನೆಯನ್ನು ಕನ್ವರ್ಜ್ ಮಾಡಿಕೊಂಡು ಅದಕ್ಕೆ ಸಹಾಯಧನವನ್ನು ಕೊಟ್ಟು. ಸೊ ಗೇರು ಬೆಳೆ ಒಂದು ಪ್ರಮುಖವಾದಂತಹ ಬೆಳೆ, ಒಣ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ. ಸೊ ನಮ್ಮ ರೈತರಲ್ಲಿರುವಂತಹ ಒಂದು ಮನೋಭಾವ ಏನು ಅಂತ ಅಂದ್ರೆ, ಗೋಡಂಬೆ ಅಥವಾ ಗೇರು ಅನ್ನುವಂಥದ್ದು ಕರಾವಳಿ ತೀರದಲ್ಲಿ ಮಾತ್ರ ಬೆಳಿಲಿಕ್ಕೆ ಬೆಳೆಯುವಂತ ಬೆಳೆಯನ್ನ ಇಲ್ಲಿ ಬೆಳಿಬಹುದು, ಖಂಡಿತ ಬೆಳಿಬಹುದು. ಈಗ ಒಣ ಅದು ಏನಾಗ್ತದೆ, ನಮ್ಮ ನಾನು ಮಂಗಳೂರಿನಲ್ಲೂ 4.5 ವರ್ಷ ನಾನಲ್ಲಿ ಉಪದಲ್ಲಿ ಕೆಲಸ ಮಾಡಿದ್ರೆ ನನಗೆ ಅನುಭವ ಇದೆ. ಏನಂತ ಹೇಳಿದ್ರೆ ಮಂಗಳೂರಿನಲ್ಲಿ ಏನ್ ಮಾಡ್ತಾರೆ, ಬೆಟ್ಟದ ಮೇಲ್ಭಾಗದಲ್ಲಿ, ಅಲ್ಲಿ ಮಂಗಳೂರಿನಲ್ಲಿ ಇಳಿಜಾರು ಭೂಮಿ ಜಾಸ್ತಿ ಅಲ್ಲ, ನಮ್ಮಂಗೆ ಅದು ಸಮತಟ್ಟಾದ ಭೂಮಿ ಅಲ್ಲ, ಕೆಳಭಾಗದಲ್ಲಿ ಬೆಟ್ಟದ ಕೆಳಭಾಗದಲ್ಲಿ ಅವರು ಅಡಿಕೆ ಅಥವಾ ಭತ್ತ ಆ ರೀತಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಾರೆ. ಅಡಿಕೆ ಮೇಲ್ಭಾಗ ಹೋದ ಹಾಗೆ ಬೆಟ್ಟದಿಂದ ಮೇಲ್ಭಾಗ ಹೋದಾಗ ಅಲ್ಲೆಲ್ಲ ಒಣಭೂಮಿ ಜಾಸ್ತಿ, ಬೆಟ್ಟದ ನೀರಿರ್ಲಿಕ್ಕಿಲ್ಲ, ವರ್ಷ ಪೂರ್ತಿ ನೀರಿರ್ಲಿಕ್ಕಿಲ್ವಲ್ಲ, ಅಲ್ಲಿ ಅವರು ಗೇರು ಬೆಳೆನೇ ಬೆಳೀತಾರೆ. ಸೊ ಬೆಟ್ಟದ ಮೇಲೆ ನಾವು ಅಷ್ಟೇ, ನಮ್ಮಲ್ಲಿ ಇಲ್ಲಿ ಒಣ ಪ್ರದೇಶ ಇರ್ತದೆ ಮತ್ತೆ ಮಳೆ ಪ್ರಮಾಣ ಎಲ್ಲಿ ಕಡಿಮೆ ಇರ್ತದೆ ಅದು ಅಲ್ಲಿ ನಾವು ಖಂಡಿತವಾಗಿ ಗೇರು ಬೆಳೆನೆ ಬೆಳಿಬಹುದು. ಗೇರು ಬೆಳೆಗೆ ಅದಕ್ಕೆ ಬೇಕಾದಂತ ಕೆಲವೊಂದು ತಳಿಗಳು ಈಗ ಅಭಿವೃದ್ಧಿ ಆಗಿವೆ. ವೆಂಗುರ್ಲಾ 4, ವೆಂಗುರ್ಲಾ 4, ವೆಂಗುರ್ಲಾ 7, ವೆಂಗುರ್ಲಾ 5, ಮತ್ತೆ UN 48, UN 50, ಮತ್ತೆ ಚಿಂತಾಮಣಿ ಸೀರೀಸ್. ಉದಾಹರಣೆಗೆ ನೋಡಿ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳಿಲಿಕ್ಕೆ ಅನೇಕ ಚಿಂತಾಮಣಿ ಸೀರೀಸ್ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತೆ ನಮ್ಮ ಉಲ್ಲಾಳ್ ಸೀರೀಸ್ ಅಭಿವೃದ್ಧಿ ಆಗಿದೆ, ಉಲ್ಲಾಳ್ 4, 5, ಅವುಗಳು ನಮ್ಮ ಒಣ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಬಹಳ ಸೂಕ್ತವಾಗಿದೆ. ನಮ್ಮ ಇಲಾಖೆ ಮೂಲಕ ಒಣ ಪ್ರದೇಶಕ್ಕೆ ಯಾವ್ದು ಬೇಕೋ ಅದೇ ತಳಿಯನ್ನು ನಾವು ಇಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಗೇರು ಒಂದು ಪ್ರಮುಖ ಬೆಳೆ. ನಮ್ಮ ರೈತರು ಎಲ್ಲಿ ಒಣಭೂಮಿ ಇದೆಯೋ, ಎಲ್ಲಿ ನೀರು ಅವರಿಗೆ ಬಹಳ ಕಡಿಮೆ ಇದೆಯೋ, ಎಲ್ಲಿ ಮಳೆ ಕಡಿಮೆ ಬೀಳುತ್ತದೋ ಅಲ್ಲಿ, ಮತ್ತೆ ಎಲ್ಲಿ ಬೇರೆ ಬೆಳೆದನೆ ಬೆಳಿಕ್ಕೆ ಕಷ್ಟ ಆಗ್ತದೋ ಅಲ್ಲಿ ಅವರು ಬೆಳೆದ್ರೆ ಖಂಡಿತವಾಗಿನೂ ಅವರು ಗೇರು ಬೆಳೆಯನ್ನ ಅಭಿವೃದ್ಧಿ ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ಗೇರು ಬೆಳೆ ಮಹತ್ವವನ್ನು ಪಡೆದಿದೆ. ಅದೇ ರೀತಿ ಎಲ್ಲಿ ನೀರು ಜಾಸ್ತಿ ಇರ್ತದೆ ಅಂತ ತಿಳ್ಕೊಳ್ಳಿ ನಮಗೆ, ಅಲ್ಲಿ ಅನೇಕ ತರಕಾರಿ ಬೆಳೆಗಳನ್ನ ಬೆಳಿಬಹುದು ನಾವು. ಇವೆಲ್ಲ ಅಲ್ಪಾವಧಿ ತರಕಾರಿ ಬೆಳೆಗಳು, 3-4 ತಿಂಗಳು ಎಲ್ಲಾ ತರಕಾರಿ ಬೆಳೆಗಳು ಬರ್ತದೆ, ಅಲ್ಲಿ ನಮ್ಗೆ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಮತ್ತೆ ಹೂವಿನ ಬೆಳೆಗಳು, ನಾವು ಅನೇಕ ಹೂವಿನ ಬೆಳೆಗಳನ್ನ ಬೆಳಿಬಹುದು. ಈಗ ನಮ್ಮಲ್ಲಿ ಕಮರ್ಷಿಯಲ್ ಆಗಿ ಅತಿ ವಾಣಿಜ್ಯವಾಗಿ ನೋಡಿದ್ರೆ ಗುಲಾಬಿ ಅಥವಾ ಆಂಥೂರಿಯಂ, ಕಾರ್ನೇಷನ್, ಜಿರೇನಿಯಂ, ಮತ್ತೆ ಇವಾಗ ನಮ್ಗೆ ನಮ್ಮ ಹೂ ಮಾರುಕಟ್ಟೆನಲ್ಲಿ ಬೇಕಾದಂಥದ್ದು ಆಸ್ಟರ್ ಹೂಗಳು, ಕ್ರೈಸಾಂಥಿಮಮ್ ಮತ್ತೆ ಆಸ್ಟರ್, ಬೇರೆ ಬೇರೆ ಬಣ್ಣದ ಆಸ್ಟರ್ ಹೂಗಳು ತಳಿಗಳ ಅಭಿವೃದ್ಧಿ ಆಗಿದೆ, ಈಗ ಬೇರೆ ಬೇರೆ ಬಣ್ಣದ ಕ್ರೈಸಾಂಥಿಮಮ್ ತಳಿಗಳ ಅಭಿವೃದ್ಧಿ ಆಗಿದೆ. ಸಾಕಷ್ಟು ಜನ ರೈತರು ನಮ್ಮಲ್ಲಿ ಬೆಳೀತಾ ಇದ್ದಾರೆ. ಸೊ ಅದನ್ನು ಅವರು ತಮ್ಮ ಭೂಮಿನಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈಗ ನಮ್ಮಲ್ಲಿ ಚೆಂಡು ಹೂವು ತಮಗೆ ಗೊತ್ತಿರಬಹುದು. ಚೆಂಡು ಹೂವನ್ನ ಅದರಲ್ಲಿರುವಂತಹ ಒಂದು ಆಂಥೋಸಯಾನಿನ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಅದನ್ನ ಅವರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಬೇರೆ ಬೇರೆ ಕಂಪನಿಗಳು ಬೆಳೆಸ್ತಾ ಇದ್ದಾರೆ, ಈಗ ಅದನ್ನ ಬೆಳಿಬಹುದು. ಸೊ ಒಟ್ಟಾರೆ ಹೂವಿನ ಬೆಳೆಗಳಲ್ಲಿ ಸಾಕಷ್ಟು ಜಾತಿಯ ಹೂವಿನ ಬೆಳೆಗಳನ್ನ ಬೆಳೆಯೋದ್ರಿಂದ ಮಾರುಕಟ್ಟೆಗೆ ಡಿಮ್ಯಾಂಡ್ ಯಾವ ರೀತಿ ಇದೆ ಅದನ್ನು ನೋಡಿ, ಮಾರುಕಟ್ಟೆಗೆ ಬೇಡಿಕೆ ಯಾವ ರೀತಿ ಅದನ್ನು ಅನುಸರಿಸಿ ಬೆಳೆದ್ರೆ ಖಂಡಿತವಾಗಿ ಹೂವಿನ ಬೆಳೆಗಳು ಆದಾಯ ಇದೆ. ಅದೇ ರೀತಿಯಲ್ಲಿ ನಮಗೆ ಗೊತ್ತಿರಬಹುದು, ಈಗ ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಅಥವಾ ಸುಗಂಧ ದ್ರವ್ಯ ಗಿಡಗಳು ಬೇಕು ನಮಗೆ, ಅದು ಹೆಚ್ಚು ಬೇಡಿಕೆ, ಸಾಕಷ್ಟು ಬೇಡಿಕೆ ಇದೆ. ಈಗ ನಿನ್ನೆ ಒಬ್ಬ ನಾನು ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ, ಲೋಳೆ ಸರಕ್ಕೆ ಬೇಡಿಕೆ ಬರ್ತಾ ಇದೆ, ಲೋಳೆ ಸರಕ್ಕೆ ಬೇಡಿಕೆ ಬರ್ತಾ ಇದೆ. ಮತ್ತೆ ನಮಗೆ ಗೊತ್ತಿರಬಹುದು ನೋನಿ ಗಿಡಗಳಿಗೆ ನೋನಿನಲ್ಲಿ ಸಾಕಷ್ಟು ಉತ್ಪನ್ನಗಳು ಬಂದಿದೆ. ಅಂಬ್ರು ಆಮೇಲೆ ನಮ್ಮ ಇದು ಯಾವುದು ಲೋಳೆ ಸರ ಗಿಡದಲ್ಲಿ ಸಾಕಷ್ಟು ಉತ್ಪನ್ನಗಳು ಬಂದಿದೆ. ಸೊ ಈ ರೀತಿಯಾಗಿ ಇವೆಲ್ಲ ಮೆಡಿಸಿನಲ್ ಗಿಡಗಳು, ಈ ಸುಗಂಧ ದ್ರವ್ಯಕ್ಕೆ ಹೆಚ್ಚು ಸಾಕಷ್ಟು ಬೇಡಿಕೆ ಇದೆ. ನಮ್ಮ ಭಾಗದಲ್ಲಿ ಯಾವ್ಯಾವ ಸುಗಂಧ ದ್ರವ್ಯದ ಗಿಡ, ಉದಾಹರಣೆಗೆ ನಮ್ಮ ಭಾಗದಲ್ಲಿ ಪಚೌಲಿ ಒಳ್ಳೆ ಸುಗಂಧ ದ್ರವ್ಯದ ಗಿಡ. ಮತ್ತೆ ಇನ್ನೊಂದು ನಮ್ಗೆ ಇದು ಬರ್ತದೆ, ಪಚೌಲಿ ಆದ ನಂತರ ಲೆಮನ್ ಗ್ರಾಸ್ ಅಂತ ಹೇಳಿದ್ರೆ ಈ ಸೊಳ್ಳೆಗಳನ್ನ ಓಡಿಸೋದಲ್ಲ, ಆ ಸೊಳ್ಳೆ ಮಸ್ಕ್ಯೂಟೋದಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಸೊ ಈ ಲೆಮನ್ ಗ್ರಾಸು, ಪಚೌಲಿ, ಈ ರೀತಿಯಾದಂತಹ ಅನೇಕ, ಮತ್ತೆ ಜಿರೇನಿಯಂ, ಇದು ಸಹ ಒಂದು ಸುಗಂಧ ದ್ರವ್ಯ. ಸೊ ಇದನ್ನೆಲ್ಲ ಬೆಳಿಬಹುದು. ಮತ್ತೆ ಇನ್ನು ಮೆಡಿಸಿನಲ್ ಪ್ಲಾಂಟ್ ನೀವು ಹೇಳೋದಾದ್ರೆ ನಮ್ದು ಲೋಳೆ ಸರ ಅಥವಾ ನೋನಿ ಗಿಡಗಳು ಬಿಟ್ರೆ ತುಳಸಿ. ತುಳಸಿ ನಮ್ಮ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಾವು ಏನು ವಿಟಮಿನ್ ಪ್ಲಾಂಟ್ ಅಂತ ಬೆಳಿಬಹುದು. ಜೊತೆಗೆ ನಮ್ಗೆ ಪ್ರತಿನಿತ್ಯ ನಮ್ಮ ಡಯಾಬಿಟಿಸ್ ಇರುವಂತವ್ರಿಗೆ ಒಂದು ಎಲೆ ತಿನ್ಬಹುದು, ಅದನ್ನ ಡಯಾಬಿಟಿಕ್ ಗಿಡ ಅಂತಾನೆ ಕರೀತಾರೆ ಅದನ್ನ. ಮನೆ ಬದ್ಯ ಬೆಳ್ಕೊಂಡ್ರದ ಅಮೃತ ಬಳ್ಳಿ, ಅಮೃತ ಬಳ್ಳಿ ಗಿಡ, ಒಂದು ಗಳ್ಳಿದ ಒಂದು ರಸ ಕುಡಿದ್ ಬಿಟ್ರೆ ಅವರಿಗೆ, ಅವ್ರಿಗೆ ಖಂಡಿತವಾಗಿನೂ ಡಯಾಬಿಟಿಸ್ ಮಾತ್ರ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಆ ರೀತಿಯಾಗಿ ಅಂತ ಔಷಧೀಯ ಗಿಡಗಳು, ಸುಗಂಧ ದ್ರವ್ಯ ಗಿಡಗಳನ್ನ ಬೆಳಿಬಹುದು. ಮತ್ತೆ ಪ್ಲಾಂಟೇಶನ್ ಬೆಳೆಗಳು, ಕಾಫಿ, ರಬ್ಬರ್, ಮತ್ತೆ ಟೀ, ಮತ್ತೆ ಅನೇಕ ಸ್ಪೈಸಸ್ ಬೆಳೆಗಳು, ಸಾಂಬಾರ ಪದಾರ್ಥ ಬೆಳೆಗಳು. ಸೊ ಈ ರೀತಿಯಾಗಿ ಅನೇಕ ಬೆಳೆಗಳು ವಾಣಿಜ್ಯವಾಗಿ, ಮತ್ತೆ ನಮ್ಮ ತೋಟಗಾರಿಕಾ ಬೆಳೆಗಳು ನಮಗೆ ಗೊತ್ತಿರಲಿ, ನಮ್ಮ ಅಗ್ರಿಕಲ್ಚರ್ ಕ್ಷೇತ್ರದ ಕೃಷಿ ಕ್ಷೇತ್ರದ ಜಿ ಡಿ ಪಿ ಏನಿದೆಯೋ ಎಲ್ಲ ಕೃಷಿ ಕ್ಷೇತ್ರದ ನಮ್ಗೆ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ ಎಲ್ಲ ಸೇರಿದ್ರೆ ಇದು ಒಂದು ಜಿ ಡಿ ಪಿ, ಒಂದು ಜಿ ಡಿ ಪಿ ಫಾರ್ಮ್ ಮಾಡ್ತದೆ. ಈ ಜಿ ಡಿ ಪಿ ಒಳಗೆ 40% ಕೊಡುಗೆಯನ್ನು ತೋಟಗಾರಿಕೆ ಬೆಳೆಗಳು ನೀಡುತ್ತದೆ. ಶೇಕಡ 40% ಇಷ್ಟು ಕ್ಷೇತ್ರಗಳಲ್ಲೂ ಒಟ್ಟಾರೆ ಕೃಷಿ ಕ್ಷೇತ್ರದ ಜಿ ಡಿ ಪಿಯನ್ನು ಪರಿಗಣನೆ ಮಾಡಿಕೊಂಡ್ರೆ ನಾವು 40% ಜಿ ಡಿ ಪಿ ಭಾಗವನ್ನ ನಮ್ಮ ತೋಟಗಾರಿಕಾ ಬೆಳೆಗಳು, ತೋಟಗಾರಿಕಾ ಕ್ಷೇತ್ರವನ್ನ ನಾವು ನೋಡ್ತೇವೆ. ಸೊ ಅದರಲ್ಲಿ ಇನ್ನು ಮಾವಿನ ಬೆಳೆ, ಸಪೋಟ, ಇವು ಸಾಕಷ್ಟು ಎಕ್ಸ್ಪೋರ್ಟ್ ಆಗುವಂತ ಬೆಳೆಗಳು. ಇನ್ನು ನಾವು ಮುಂದೆ ಹೋದ್ರೆ ನಿಮ್ಗೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಸೆಕೆಂಡರಿ ಉದ್ಯಮಗಳಾಗಿ ನಾವು ಪಾಲಿ ಹೌಸ್ಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ಆ ಪಾಲಿ ಮನೆಗಳಲ್ಲಿ ಮತ್ತೆ ಶೇಡ್ ನೆಟ್ ಮನೆಗಳಲ್ಲಿ ಅನೇಕ ವಾಣಿಜ್ಯ ಬೆಳೆಗಳನ್ನ ಬೆಳಿಬಹುದು. ನಾವೇನು ಹೊರಭಾಗದಲ್ಲಿ ಅಂದ್ರೆ ಫೀಲ್ಡ್ ಓಪನ್ ಕಂಡೀಷನ್ ಅಲ್ಲಿ 1 ಎಕರೆನಲ್ಲಿ ಬೆಳೆಯುವಂತದ್ದನ್ನ 10 ಕುಂಟೆ ಪಾಲಿ ಹೌಸ್ ಅಲ್ಲಿ ಬೆಳಿಬಹುದು, ಅಷ್ಟು ಪ್ರೊಡಕ್ಷನ್ ತೆಗಿಬಹುದು ನಾವು. ಸೊ ಅದಕ್ಕೆ ಪಾಲಿ ಮನೆ ತಂತ್ರಜ್ಞಾನವನ್ನು ನಾವು ರೈತರ ಮಧ್ಯೆ ಪರಿಚಯ ಮಾಡ್ತಾ ಇದ್ದೇವೆ. ನಂತರ ನಮ್ದು ಈ ಮಶ್ರೂಮ್ ಅಂದ್ರೆ ಅಣಬೆ ಕೃಷಿಯನ್ನು ನಾವು ರೈತರ ಮಧ್ಯೆ ಪರಿಚಯ ಮಾಡ್ತಾ ಇದ್ದೇವೆ. ಈಗ ಅಣಬೆ ಅದು ವಾಣಿಜ್ಯವಾಗಿ ಈಗ ಸಾಕಷ್ಟು ಮುಂದಕ್ಕೆ ಬರ್ತಾ ಇದೆ, ಪ್ರಚಲಿತ ಆಗ್ತಾ ಇದೆ. ನೆಕ್ಸ್ಟ್ ಇನ್ನು ಪ್ರಮುಖವಾಗಿ ಜೇನುಗಾರಿಕೆ ನಮ್ಮೆಲ್ಲ ಕ್ಷೇತ್ರಗಳ ಕೃಷಿ, ತೋಟಗಾರಿಕೆ ಎಲ್ಲ ಕ್ಷೇತ್ರಗಳ ಬೆನ್ನೆಲುಬು. ಯಾವುದೇ ಬೆಳೆ ಪಾಲಿನೇಷನ್ ಆಗ್ಬೇಕಂತ ಹೇಳಿದ್ರೆ, ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಇಲ್ಲದವರೆ ಪಾಲಿನೇಷನ್ ಆಗೋದಿಲ್ಲ. ಹೂ ಆದ್ರೂ ಸಹ ಹೂವಿಂದ ಕಾಯಿ ಕಚ್ಚೋದಿಲ್ಲ, ಹೂವಿಂದ ಕಾಯಿ ಕಚ್ಚೋ ಪ್ರಕ್ರಿಯೆನೇ ಪರಾಗಸ್ಪರ್ಶ ಕ್ರಿಯೆ. ಒಂದು ಗಂಡುವಿನಿಂದ ಹೆಣ್ಣುವಿಗೆ ತಂದು ಏನು ಪರಾಗವನ್ನ ತಂದು ಹುಳುಗಳು ಆಗ್ತವೆ, ಅದೇ ಪರಾಗಸ್ಪರ್ಶ ಕ್ರಿಯೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ನೈಸರ್ಗಿಕವಾಗಿ ಏನು ಪರಾಗಸ್ಪರ್ಶ ಕ್ರಿಯೆ ನಡೀತದೆ ಅದರಲ್ಲಿ ಜೇನು ಹುಳುಗಳ ಪಾತ್ರ 90% ಇದೆ. ಪರಾಗಸ್ಪರ್ಶ